ಆಕಾಶವಾಣಿ ಕಲಬುರಗಿ ಸಮಯ 7 ಗಂಟೆಯಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ಆಕಾಶವಾಣಿ ಆಕಾಶವಾಣಿಯ ಅಮೃತ ಮಹೋತ್ಸವ ವಿಶೇಷ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ದೇಶದ 75ನೇ ಸ್ವಾತಂತ್ರ್ಯ ಮಹೋತ್ಸವದ ಸಂದರ್ಭದಲ್ಲಿ ಕಾಲೇಜು ಪ್ರತಿಭೆಗಳಿಗೆ ಆಕಾಶವಾಣಿಯ ವೇದಿಕೆ. ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ನಮ್ಮೆಲ್ಲಾ ಯುವ ಕೇಳುಗರಿಗೆ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವವರು ಮೈಸೂರಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು. ಆಕಾಶವಾಣಿಯ ಅಮೃತ ಮಹೋತ್ಸವ ವಿಶೇಷ ಏರ್ ನೆಕ್ಸ್ಟ್ ಕಾರ್ಯಕ್ರಮಕ್ಕಾಗಿ ಇಂದು ನಾವು ಮೈಸೂರಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಕಾಲೇಜ್ಗೆ ಭೇಟಿ ನೀಡ್ತಾ ಇದ್ದೇವೆ. ಮೊದಲ ಸೆಮಿಸ್ಟರ್ ಅಡ್ಮಿಷನ್ ಇದೀಗ ಆರಂಭ ಆಗ್ತಾ ಇದೆ. ಉಳಿದ ಎಲ್ಲಾ ಸೆಮಿಸ್ಟರ್ ವಿದ್ಯಾರ್ಥಿಗಳು ಸೆಷನಲ್ ಪರೀಕ್ಷೆಗಳಿಗೆ, ಲ್ಯಾಬ್ ಟೆಸ್ಟ್ಗಳಿಗೆ ಸಿದ್ದರಾಗ್ತಾ ಇದ್ದಾರೆ. ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ವಿಭಾಗದ ವಿದ್ಯಾರ್ಥಿಗಳು ಇಂಡಸ್ಟ್ರಿಯಲ್ ವಿಸಿಟ್ಗಾಗಿ ಹೊರಟಿದ್ದಾರೆ. ಬನ್ನಿ, ಈ ಹೊರ ಪ್ರವಾಸ ಹೊರಟಿರುವ ತಂಡದ ಸದಸ್ಯರು ಅನ್ವಿತ್ ಹೆಬ್ಬಾರ್ ನೇತೃತ್ವದಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಹಲೋ ಅನ್ವಿತ್, ವೆಲ್ಕಮ್ ಟು ಯರ್ ನೆಕ್ಸ್ಟ್ ಪ್ರೋಗ್ರಾಮ್. ಥ್ಯಾಂಕ್ ಯು ಡಾಕ್ಟರ್ ಉಮೇಶ್ ಸರ್. ಹಲೋ ಫ್ರೆಂಡ್ಸ್, ನಾನು ನಿಮ್ಮ ರೇಡಿಯೋ ಗೆಳೆಯ ಅನ್ವಿತ್ ಹೆಬ್ಬಾರ್. ಇವತ್ತಿನ ಏರ್ ನೆಕ್ಸ್ಟ್ ಕಾರ್ಯಕ್ರಮ ನಡೆಸಿಕೊಡುತ್ತಿದ್ದೇನೆ. ನಮ್ಮ ಜೊತೆ ನಮ್ಮ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಬ್ರಾಂಚ್ನ ಹಲವಾರು ಸ್ನೇಹಿತರಿಲ್ಲಿದ್ದಾರೆ. ಅವರೆಲ್ಲ ಮೇಕ್ ಇನ್ ಇಂಡಿಯಾ, ಸ್ಕಿಲ್ ಇಂಡಿಯಾ ವಿಷಯದ ಕುರಿತು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಲಿಕ್ಕೆ ಸಿದ್ದರಾಗಿದ್ದಾರೆ. ಮೊದಲಿಗೆ ನಮ್ಮ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಕಾಲೇಜಿನ ಪರಿಚಯ ಮಾಡಿಕೊಳ್ಳೋಣ. ನಮ್ಮ ಕಾಲೇಜ್ ಶುರುವಾಗಿ 76 ವರ್ಷ ಆಗಿದೆ. 1946ರಲ್ಲಿ ಆರಂಭವಾದ ನಮ್ಮ ಕಾಲೇಜಿನಲ್ಲಿ 7 UG ಕೋರ್ಸ್ಗಳು ಮತ್ತು 12 PG ಕೋರ್ಸ್ಗಳು ನಡೆಯುತ್ತಿವೆ. ಹಲವಾರು ಸಂಶೋಧನಾ ಯೋಜನೆಗಳನ್ನು ಎನ್ಐಇಯಲ್ಲಿ ನಡೆಸಲಾಗುತ್ತಿದ್ದು ಈಗಾಗಲೇ 3 ಪೇಟೆಂಟ್ಗಳು ಕೂಡ ಪಡೆದುಕೊಂಡಿದೆ. 2021ರ ಸರ್ವೆಯ ಪ್ರಕಾರ ದೇಶದ ಅತ್ಯುನ್ನತ ಇಂಜಿನಿಯರಿಂಗ್ ಕಾಲೇಜುಗಳ ಪಟ್ಟಿಯಲ್ಲಿ ನಮ್ಮ ಎನ್ಐಇ 13ನೇ ಸ್ಥಾನದಲ್ಲಿದೆ. ಎನ್ಐಇ ಸಂಸ್ಥೆಯ 9 ಮಂದಿ ನಿರ್ದೇಶಕರಲ್ಲಿ 8 ಜನ ಈ ಕಾಲೇಜಿನ ಹಿರಿಯ ವಿದ್ಯಾರ್ಥಿಗಳೇ ಆಗಿದ್ದಾರೆ. ಇದರ ಅಧ್ಯಕ್ಷರು ಡಾಕ್ಟರ್ ಎಂಎಸ್ ರಂಗನಾಥ್ ಮತ್ತು ನಮ್ಮ ಮೆಚ್ಚಿನ ಪ್ರಿನ್ಸಿಪಾಲರು ಡಾಕ್ಟರ್ ಎನ್ವಿ ರಾಘವೇಂದ್ರ. ಅಂದಹಾಗೆ ಇವತ್ತಿನ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಕಾರ್ಯಕ್ರಮ ಆರಂಭಿಸುವ ಮೊದಲು ನಮ್ಮ ಮೈಸೂರು ರಾಜ್ಯದ ರಾಜ್ಯಗೀತೆ ಆಗಿದ್ದ ಹಾಡಿನ ಕೆಲವು ಸಾಲುಗಳನ್ನು ಕೇಳೋಣ ಅಲ್ವಾ? ಕಾಯೋ ಶ್ರೀ ಗೌರೀ ಕರುಣಾಲಹರಿ ತೋಯ ಜಾಕ್ಷಿ ಶಂಕರೇಶ್ವರಿ ವೈಮಾನಿಕ ಭಾಮಾಚಿತ ಕೋಮಲ ಕರ ಪಾದೇ ಶ್ರೀಮಾನ್ವಿತ ಭೂಮಾಸ್ವದೆ ಕಾಮಿತ ಫಲದೆ ಕಾಯೌ ಶ್ರೀ ಗೌರೀ ಕರುಣಾಲಹರಿ ತೋಯ ಜಾಕ್ಷಿ ಶಂಕರೇಶ್ವರಿ ಶುಂಭಾದಿ ಮದಾಂಬೋನಿಧಿ ಕುಂಭಜನಿಭ ದೇವೀ ಜಂಬಾಹಿತ ಸಂಭಾವಿತ ಶಾಂಭವಿ ಶುಭವಿ ಕಾಯೌ ಶ್ರೀ ಗೌರೀ ಕರುಣಾಲಹರಿ ತೋಯ ಜಾಕ್ಷಿ ಶಂಕರೇಶ್ವರಿ ಶಂಕರೇಶ್ವರಿ ಶಂಕರೇಶ್ವರಿ. ಫ್ರೆಂಡ್ಸ್, ಏರ್ ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲರೂ ಮತ್ತೊಮ್ಮೆ ಸ್ವಾಗತ. ಈಗ ಮೇಕ್ ಇನ್ ಇಂಡಿಯಾ, ಸ್ಕಿಲ್ ಇಂಡಿಯಾ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಲು ಬರುತ್ತಿದ್ದಾರೆ ಹರ್ಷನಂದಿನಿ. ನಮಸ್ಕಾರ, ನನ್ನ ಹೆಸರು ಹರ್ಷನಂದಿನಿ. ನಾನು ಇಂದು ಪ್ರಧಾನಮಂತ್ರಿಯವರ ಮೇಕ್ ಇನ್ ಇಂಡಿಯಾ ಯೋಜನೆ ಬಗ್ಗೆ ಮಾತನಾಡಲಿದ್ದೇನೆ. ನಮ್ಮ ದೇಶದ ಪ್ರಧಾನಮಂತ್ರಿಯವರಾದ ನರೇಂದ್ರ ಮೋದಿಯವರು ಅನೇಕ ಯೋಜನೆಗಳನ್ನು ಪ್ರಾರಂಭಿಸಿದ್ದಾರೆ. ಅದರಲ್ಲಿ ಒಂದು ಮೇಕ್ ಇನ್ ಇಂಡಿಯಾ. ಇದರ ಉದ್ದೇಶ ದೊಡ್ಡ ದೊಡ್ಡ ಕಂಪನಿಗಳು ಭಾರತದಲ್ಲಿ ಹೂಡಿಕೆ ಮಾಡಲು ಉತ್ತೇಜನ ನೀಡುವುದು. ಈ ಯೋಜನೆ 25 ಸೆಪ್ಟೆಂಬರ್ 2014ರಂದು ಪ್ರಾರಂಭಿಸಲಾಯಿತು. ಈ ಯೋಜನೆಯ ಮುಖ್ಯ ಉದ್ದೇಶವೆಂದರೆ ಜನರ ದೈನಂದಿನ ಬಳಕೆಯ ವಸ್ತುಗಳನ್ನು ಭಾರತದಲ್ಲಿಯೇ ತಯಾರು ಮಾಡಬೇಕು. ದೇಶದ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರುವ 25 ಕ್ಷೇತ್ರಗಳಲ್ಲಿ ಬದಲಾವಣೆಗಳನ್ನು ತರುವುದು. ಇದರಿಂದ ದೇಶದಲ್ಲಿ ಉದ್ಯೋಗಗಳು ಹೆಚ್ಚುತ್ತವೆ ಹಾಗೂ ದೇಶದ ನಿರುದ್ಯೋಗ ಸಮಸ್ಯೆಯನ್ನು ಪರಿಹರಿಸುತ್ತದೆ. ಜೊತೆಗೆ ಈ ಕ್ಷೇತ್ರಗಳಲ್ಲಿನ ಕೌಶಲ್ಯ ಅಭಿವೃದ್ಧಿಯಾಗಲಿದ್ದು ಇದು ವಿದೇಶದಲ್ಲಿರುವ ದೇಶದ ಎಲ್ಲಾ ದೊಡ್ಡ ಹೂಡಿಕೆದಾರರ ಗಮನವನ್ನು ಕೇಂದ್ರೀಕರಿಸುತ್ತದೆ. ಈ ಕಾರಣಗಳಿಂದಾಗಿ ಅದರ ಬೆಲೆ ಕಡಿಮೆಯಾಗುತ್ತದೆ. ಹೆಚ್ಚಿನ ದುಡ್ಡಿರುವ ಸಾಮಾನುಗಳು ಕಡಿಮೆ ವೆಚ್ಚದಲ್ಲಿ ಲಭ್ಯವಿರುತ್ತದೆ. ಇತರ ದೇಶಗಳ ಹೂಡಿಕೆದಾರರು ನಮ್ಮ ಬಳಿಗೆ ಬಂದು ಹಣವನ್ನು ಹೂಡಿಕೆ ಮಾಡುತ್ತಾರೆ. ಅದು ದೇಶದ ಹೊರಗಿನಿಂದ ಹಣವನ್ನು ತರುತ್ತದೆ. ಅಲ್ಲದೆ ದೇಶದ ಹೆಸರು ಪ್ರಪಂಚದಲ್ಲಿ ಪ್ರಸಿದ್ಧವಾಗಲಿದೆ. ದೇಶದ ಯುವಕರಿಗೆ ಹಾಗೂ ಯುವತಿಯರಿಗೆ ನಮ್ಮ ಆಲೋಚನೆಯನ್ನು ಎಲ್ಲರಿಗೂ ತಿಳಿಸುವ ಅವಕಾಶ ಸಿಗಲಿದೆ. ದೇಶದ ಯುವಕರು ವಿದೇಶದಲ್ಲಿ ಕೆಲಸ ಮಾಡುವ ಬದಲು ಸ್ವದೇಶದಲ್ಲಿ ಕೆಲಸ ಮಾಡಲು ಬಯಸುತ್ತಾರೆ. ನವೆಂಬರ್ 2015 ಭಾರತ ಸರ್ಕಾರಕ್ಕೆ ಪ್ರಪಂಚಾದ್ಯಂತ ಅನೇಕ ಎಲೆಕ್ಟ್ರಾನಿಕ್ಸ್ ಕಂಪನಿಗಳು ಭಾರತದಲ್ಲಿ ಕೆಲಸವನ್ನು ಪ್ರಾರಂಭಿಸಲು ಬಯಸುತ್ತಿವೆ. ಎಲೆಕ್ಟ್ರಾನಿಕ್ಸ್ ಉತ್ಪನ್ನಗಳಿಗೆ ಇತ್ತೀಚಿನ ದಿನಗಳಲ್ಲಿ ಪ್ರಪಂಚದಾದ್ಯಂತ ಹೆಚ್ಚಿನ ಬೇಡಿಕೆ ಇದೆ. ಭಾರತ ದೇಶದಲ್ಲಿ ಪ್ರತಿಭೆಗಳ ಕೊರತೆ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಯುವಕರು ತಮ್ಮದೇ ಆದ ಕೆಲಸವನ್ನು ಪ್ರಾರಂಭಿಸುತ್ತಿದ್ದಾರೆ. ಮೇಕ್ ಇನ್ ಇಂಡಿಯಾ ಯೋಜನೆ ದೇಶ ಮತ್ತು ವಿದೇಶಗಳ ಹೂಡಿಕೆದಾರರಿಗೆ ಭಾರತದಲ್ಲಿ ವ್ಯಾಪಾರ ಮಾಡಲು ಬಾಗಿಲು ತೆರೆದಿದೆ. ದೊಡ್ಡ ಕಂಪನಿಗಳು ಈ ಮಂತ್ರವನ್ನು ಅಳವಡಿಸಿಕೊಳ್ಳುತ್ತಿವೆ. ಭಾರತವು ವಿಶ್ವದಲ್ಲೇ ಅತಿದೊಡ್ಡ ಪ್ರಜಾಪ್ರಭುತ್ವವನ್ನು ಹೊಂದಿದೆ. ಅದು ಈಗ ತನ್ನ ಆರ್ಥಿಕತೆಯನ್ನು ಬಲಪಡಿಸುವ ಹಾದಿಯಲ್ಲಿದೆ. ಆಟೋಮೊಬೈಲ್, ಜೈವಿಕ ತಂತ್ರಜ್ಞಾನ, ರಾಸಾಯನಿಕ, ಎಲೆಕ್ಟ್ರಾನಿಕ್ಸ್, ಮಾಹಿತಿ ತಂತ್ರಜ್ಞಾನ, ಚರ್ಮ ಗಣಿಗಾರಿಕೆ, ಮಾಧ್ಯಮ ಮತ್ತು ಮನರಂಜನೆ, ತೈಲ ಮತ್ತು ಅನಿಲ, ರೈಲ್ವೆ ಬಂದರುಗಳು ಮತ್ತು ಹಡಗು ಸಾಗಣೆ, ಪ್ರವಾಸೋದ್ಯಮ, ರಸ್ತೆ, ಹೆದ್ದಾರಿ, ವಿಮಾನ ಉದ್ಯಮ ಮತ್ತು ಇತರ ಕ್ಷೇತ್ರಗಳನ್ನು ಎಲ್ಲಾ ಹೂಡಿಕೆಗಾಗಿ ತೆರೆಯಲಾಯಿತು. 2016 ಮುಂಬೈನಲ್ಲಿ ಮೇಡ್ ಇನ್ ಇಂಡಿಯಾ ವೀಕ್ ಇವೆಂಟ್ ಅನ್ನು ಆಚರಿಸಲಾಯಿತು. 2500 ಅಂತಾರಾಷ್ಟೀಯ ಮತ್ತು 8000 ರಾಷ್ಟೀಯ ಕಂಪನಿಗಳು ಇಲ್ಲಿ ಭಾಗವಹಿಸಿದ್ದವು. 72 ದೇಶಗಳ ವ್ಯಾಪಾರ ತಂಡಗಳೊಂದಿಗೆ ದೇಶದ 17 ರಾಜ್ಯಗಳ ಪ್ರತಿನಿಧಿಗಳು ಸಹ ಭಾಗವಹಿಸಿದ್ದರು. ಇದರಿಂದ ದೊಡ್ಡ ಟೆಲಿವಿಷನ್ ಬ್ರಾಂಡ್ ಕಂಪನಿಗಳಾದ ಸ್ಯಾಮ್ಸಂಗ್, ಸ್ಕೈವರ್ತ್, ಬಿಪಿಎಲ್, ಸೋನಿ, ಎಲ್ಜಿ ಅಂಡ್ ಥಾಮ್ಸನ್ ಕಾಂಪೊನೆಂಟ್ ವೇದಿಕೆಯಲ್ಲಿ ಸ್ಥಳೀಯ ಉತ್ಪಾದನೆಯನ್ನು ಪ್ರಾರಂಭಿಸಿದ್ದಾರೆ. ಅನೇಕ ಮೊಬೈಲ್ ಫೋನ್ ತಯಾರಿಕಾ ಘಟಕಗಳು ಈಗ ಭಾರತದಲ್ಲಿ ಪ್ರಾರಂಭವಾಗಿವೆ. ಉದಾಹರಣೆ, ನೋಯ್ಡಾದಲ್ಲಿ ಸ್ಯಾಮ್ಸಂಗ್, ಶಿಯೋಮಿ ಸ್ಮಾರ್ಟ್ಫೋನ್, ಮೋಟಾರೋಲಾ. ಧನ್ಯವಾದಗಳು. ಥ್ಯಾಂಕ್ ಯು ಹರ್ಷನಂದಿನಿ. ಇದೀಗ ನಿಮ್ಮ ಮುಂದೆ ಬರುತ್ತಿದ್ದಾರೆ ಸ್ವರೂಪ್ ದತ್. ನಮಸ್ಕಾರ, ನಾನು ಸ್ವರೂಪ್ ದತ್. ಇವತ್ತು ಮೇಕ್ ಇನ್ ಇಂಡಿಯಾ ಎಂಬ ವಿಷಯದ ಬಗ್ಗೆ ನನ್ನ ಅಭಿಪ್ರಾಯಗಳನ್ನು ತಿಳಿಸಲು ಇಚ್ಛಿಸುತ್ತೇನೆ. ಯಾವುದಾದರೂ ಒಂದು ದೇಶಕ್ಕೆ ಆರ್ಥಿಕ ಉನ್ನತಿಯನ್ನು ಹೊಂದಬೇಕಾದರೆ ಕೌಶಲ್ಯ ಹಾಗೂ ಬಂಡವಾಳ ಆ ದೇಶಕ್ಕೆ ಅತ್ಯಮೂಲ್ಯ. ಆದರೆ ಬಂಡವಾಳವನ್ನು ದೇಶಕ್ಕೆ ತರಬೇಕಾದರೆ ಆ ದೇಶದ ಮೇಲೆ ಅತಿಯಾದ ನಂಬಿಕೆಯನ್ನು ಇರಬೇಕು. ನಮ್ಮ ಭಾರತ ದೇಶದಲ್ಲಿ ಬಂಡವಾಳವನ್ನು ಹಾಗೂ ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸಲು ತಂದ ಯೋಜನೆಯೇ ಮೇಕ್ ಇನ್ ಇಂಡಿಯಾ. ಈ ಯೋಜನೆಯಡಿ ಮಲ್ಟಿ ನ್ಯಾಷನಲ್ ಕಂಪನಿಗಳು ನಮ್ಮ ದೇಶಕ್ಕೆ ಬಂದು ಅವರವರ ಕಾರ್ಖಾನೆಯನ್ನು ಸ್ಥಾಪಿಸಿ ಉದ್ಯೋಗ ಅವಕಾಶಗಳನ್ನು ಕೊಡಬಹುದು. ಇದಕ್ಕೆ ಒಂದು ದೊಡ್ಡ ಉದಾಹರಣೆ ಎಂದರೆ ಆಪಲ್ ಕಂಪನಿಯು ನಮ್ಮ ದೇಶಕ್ಕೆ ಬಂದು ಅವರ ಕಾರ್ಖಾನೆಯನ್ನು ಹೈದರಾಬಾದ್ನಲ್ಲಿ ಸ್ಥಾಪಿಸಿ ಸಾವಿರಾರು ಜನಕ್ಕೆ ಉದ್ಯೋಗ ನೀಡಿತು. ಇದರಿಂದ ನಮ್ಮ ದೇಶ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ಮಾರ್ಪಾಡಿತು. ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗುವುದರಿಂದ ಒಂದು ಉಪಯೋಗವೇನೆಂದರೆ ನಮ್ಮ ದೇಶದಲ್ಲಿ ನಮ್ಮ ಜನರಿಗೆ ಕಡಿಮೆ ಖರ್ಚಿನಲ್ಲಿ ಪದಾರ್ಥಗಳು ಸಿಗುತ್ತದೆ. ಮತ್ತೊಂದು, ಕೌಶಲ್ಯ ಅಭಿವೃದ್ಧಿ ಆಗುತ್ತದೆ. ಆನಂತರ ಈ ಎಲ್ಲ ಯೋಜನೆಗಳಿಂದ ನಮ್ಮ ಪ್ರಧಾನಮಂತ್ರಿಗಳು ಕನಸು ಕಂಡಿರುವ $5 trillion ಎಕಾನಮಿಯನ್ನು 2025 ವೇಳೆಗೆ ನಾವು ಸ್ಥಾಪಿಸುತ್ತೇವೆ. ಧನ್ಯವಾದಗಳು. ಧನ್ಯವಾದಗಳು ಸ್ವರೂಪ್. ಇದೀಗ ಸ್ವರೂಪ್ ದತ್ ಅವರು ಮೆಚ್ಚಿರುವ ಒಂದು ಚಿತ್ರಗೀತೆ ಕೇಳೋಣ. ಚಿತ್ರ ಪಲ್ಲವಿ ಅನುಪಲ್ಲವಿ, ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಪಲ್ಲವಿ ನಗುವ ನಯನ ಮಧುರ ಮೌನ ನೀಡುವ ಹೃದಯ ಇರೆ ಮಾತೇಕೆ ಹೊಸ ಭಾಷೆಯಿದು ರಸ ಕಾವ್ಯವಿದು ಇದ ಹಾಡಲು ಕವಿ ಬೇಕೆ ನಗುವ ನಯನ ಮಧುರ ಮೌನ ನೀಡುವ ಹೃದಯ ಹಿರಮಾತೇಕೆ ನೂರನು ನಾನಿಂದು ನಗಿಸುವೆ ಇಂದನು ಕಿರುನಲ್ಲು ಕಾಣುವೆ ಕಿರುನಗೆಯನು ಕಣ್ಣಲ್ಲಿ ಹುಚ್ಚತ್ತ ಹೊಂಗನಸನು ಜೊತೆಯಾಗಿ ನಡೆವೆ ನಾಮಳೆಯರು ಬಿಡದಂತೆ ಹಿಡಿವೆ ಈ ಕೈಯನು ನಗುವ ನಯನ ಮಧುರ ಮೌನ ನೀಡುವ ಹೃದಯ ಹಿರಿಮಾತೇಕೆ ಭಾಷೆಯಿದು ರಸ ಕಾವ್ಯವಿದು ಇದ ಹಾಡಲು ಕವಿದೇಕೆ ಲಲಲ ಲಲಲ ಲಲಲ ಲಲಲ ಲಲಲ ಲಲಲ ಲಲಲ ಲಲಲ ಫ್ರೆಂಡ್ಸ್ ಇನ್ನು ಹಾಡು ಕೇಳೋ ಮೂಡಲ್ಲೇ ಇದ್ದೀರಾ ಇಲ್ಲಿ ಕೇಳಿ ಈಗ ಮಾತಾಡೋಕೆ ಬರ್ತಾ ಇದ್ದಾರೆ ಸಂಗೀತಾ ಎ ಶಯನ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸಂಗೀತಾ ಎ ಶಯನ ಮೇಕ್ ಇನ್ ಇಂಡಿಯಾದ ಪ್ರಾರಂಭ ಹೇಗಾಯಿತು ಎಂದು ನೋಡೋಣ ನರೇಂದ್ರ ಮೋದಿ ಅವರು 25 ಸೆಪ್ಟೆಂಬರ್ 2014 ವಿಜ್ಞಾನ ಭವನದಲ್ಲಿ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು ಈ ಯೋಜನೆಯ ಮುಖ್ಯ ಉದ್ದೇಶವೇನೆಂದರೆ ಜನರ ದೈನಂದಿನ ಬಳಕೆಯನ್ನು ಭಾರತದಲ್ಲಿಯೇ ಮಾಡಬೇಕೆಂಬುದು ದೇಶದ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರುವ 25 ಕ್ಷೇತ್ರಗಳಲ್ಲಿ ಬದಲಾವಣೆಗಳನ್ನು ತರುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ ಸೆಪ್ಟೆಂಬರ್ 2014 ಈ ಯೋಜನೆಯನ್ನು ಪ್ರಾರಂಭಿಸಿದಾಗ ಭಾರತ ಸರ್ಕಾರಕ್ಕೆ ಪ್ರಪಂಚಾದ್ಯಂತದ ಅನೇಕ ಎಲೆಕ್ಟ್ರಾನಿಕ್ಸ್ ಕಂಪನಿಗಳು ಪ್ರಸ್ತಾಪಗಳನ್ನು ಕಳುಹಿಸಿವೆ ಅದು ಭಾರತದಲ್ಲಿ ಕೆಲಸವನ್ನು ಪ್ರಾರಂಭಿಸಲು ಬಯಸುತ್ತದೆ ಅಂಕಿಅಂಶಗಳ ಪ್ರಕಾರ ಹೊರಗಿನ ಕಂಪನಿಗಳಿಂದ ಭಾರತ ಸರ್ಕಾರವು 1.20 ಲಕ್ಷ ಕೋಟಿ ರೂಪಾಯಿಗಳನ್ನು ಪಡೆದಿದೆ ಏಪ್ರಿಲ್-ಜೂನ್ 2015 ಭಾರತದಲ್ಲಿ ತಯಾರಿಸಿದ 24.8% ಸ್ಮಾರ್ಟ್ಫೋನ್ಗಳನ್ನು ಇತರ ದೇಶಗಳಿಗೆ ರಫ್ತು ಮಾಡಲಾಯಿತು ಎಲೆಕ್ಟ್ರಾನಿಕ್ಸ್ ಉತ್ಪನ್ನಗಳಿಗೆ ಇತ್ತೀಚಿನ ದಿನಗಳಲ್ಲಿ ಪ್ರಪಂಚಾದ್ಯಂತ ಹೆಚ್ಚಿನ ಬೇಡಿಕೆ ಇದೆ ಭಾರತ ದೇಶದಲ್ಲಿ ಪ್ರತಿಭೆಗಳ ಕೊರತೆ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಯುವಕರು ತಮ್ಮದೇ ಆದ ಕೆಲಸವನ್ನು ಪ್ರಾರಂಭಿಸುತ್ತಿದ್ದಾರೆ ಮತ್ತು ಹೊಸ ಆವಿಷ್ಕಾರಗಳನ್ನು ಮಾಡುತ್ತಿದ್ದಾರೆ ಇದು ದೇಶದ ಆರ್ಥಿಕತೆಗೆ ಮರೆಯಲಾಗದ ಪ್ರಯೋಜನವನ್ನು ನೀಡುತ್ತದೆ. ದೇಶದ ಯುವಕರು ವಿದೇಶದಲ್ಲಿ ಕೆಲಸ ಮಾಡುವ ಬದಲು ಸ್ವದೇಶದಲ್ಲಿ ಕೆಲಸ ಮಾಡಲು ಬಯಸುತ್ತಾರೆ. ಜನವರಿ 2015 ಸ್ಪೈಸ್ ಮೊಬೈಲ್ ಕಂಪನಿಯ ಮಾಲೀಕರು ಉತ್ತರ ಪ್ರದೇಶದೊಂದಿಗೆ ಒಪ್ಪಂದ ಮಾಡಿಕೊಂಡರು ಮತ್ತು ಅಲ್ಲಿ ತಮ್ಮ ಮೊಬೈಲ್ ಫೋನ್ಗಳನ್ನು ತಯಾರಿಸಲು ಕಂಪನಿಯನ್ನು ಸ್ಥಾಪಿಸಿದರು. ಹೀಗೆಯೇ ಸ್ಯಾಮ್ಸಂಗ್, ಜಿಯಾಮಿ, ಲಿನೋವೋ, ವಿವೋ ಕಂಪನಿಗಳು ಭಾರತದಲ್ಲಿಯೇ ಫೋನ್ಗಳನ್ನು ತಯಾರಿಸಲು ಆರಂಭಿಸಿವೆ. ಇದರಿಂದ ಹಲವಾರು ಯುವಕ ಯುವತಿಯರಿಗೆ ಉದ್ಯೋಗ ದೊರೆಯುತ್ತದೆ. 2015 ಡಿಸೆಂಬರ್ನಲ್ಲಿ ಜಪಾನ್ ಪ್ರಧಾನಮಂತ್ರಿ ಭಾರತದಲ್ಲಿದ್ದರು. ಮೇಕ್ ಇನ್ ಇಂಡಿಯಾ ಯೋಜನೆಯಲ್ಲಿ ಜಪಾನ್ಗೆ 12,00,000 ಕೋಟಿ ರೂಪಾಯಿ. ಇದರೊಂದಿಗೆ ಡಿಸೆಂಬರ್ನಲ್ಲಿ ನರೇಂದ್ರ ಮೋದಿ ರಷ್ಯಾ ಪ್ರವಾಸದಲ್ಲಿದ್ದಾಗ ಮೇಕ್ ಇನ್ ಇಂಡಿಯಾ ಅಭಿಯಾನದಡಿ ಇದುವರೆಗಿನ ಅತಿ ದೊಡ್ಡ ಒಪ್ಪಂದಕ್ಕೆ ಸಹಿ ಹಾಕಿದರು. ಭಾರತದಲ್ಲಿ ಬಹುಪಾತ್ರದ ಹೆಲಿಕಾಪ್ಟರ್ಗಳನ್ನು ನಿರ್ಮಿಸಲಾಗಿದೆ. ಇದನ್ನು ರಷ್ಯಾ ಖರೀದಿಸಲು ನಿರ್ಧರಿಸಿತು. ಧನ್ಯವಾದಗಳು. ಥ್ಯಾಂಕ್ ಯು ಸಂಗೀತಾ. ಈಗ ತಮ್ಮ ಅನಿಸಿಕೆಗಳನ್ನು ತಿಳಿಸಲಿಕ್ಕೆ ಸಿದ್ದರಾಗಿದ್ದಾರೆ ಪ್ರಭಂಜನ್ ಎಸ್ಕೆ. ನಮಸ್ಕಾರ, ನನ್ನ ಹೆಸರು ಪ್ರಭಂಜನ. ಮೇಕ್ ಇನ್ ಇಂಡಿಯಾ ಅಂತ ಯಾವಾಗ ನಾವು ಯೋಚನೆ ಮಾಡ್ತೀವಿ, ನಮ್ಮೆಲ್ಲರ ಗಮನ ಬರೀ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಮೇಲೆ ಹೋಗುತ್ತೆ ಅಲ್ವಾ. ನಾವು ಇಷ್ಟೊತ್ತು ನಾವು ಮಾತಾಡಿದ ಹೆಂಗಂತಂದ್ರೆ, ಮೇಕ್ ಇನ್ ಇಂಡಿಯಾ ಅಂದ್ರೆ ಇಂಡಿಯಾನಲ್ಲಿ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ವಸ್ತುಗಳನ್ನ ತಯಾರಿಸಬೇಕು ಅನ್ನೋದ್ರ ಬಗ್ಗೆ ನಮ್ ಗಮನ ಹೋಗುತ್ತೆ. ಆದ್ರೆ ಈ ವಿಷಯವನ್ನ ಇನ್ನೊಂದು ದೃಷ್ಟಿಯಿಂದ ನೋಡಬಹುದು. ಮೇಕ್ ಇನ್ ಇಂಡಿಯಾ ಅನ್ನೋದನ್ನ ಬರೀ ನಾವು ಪದಾರ್ಥಗಳನ್ನ ತಯಾರಿಸಬೇಕು ಅಂತ ಮಾತ್ರ ಅಲ್ಲ, ಹೊಸ ಹೊಸ ಪದಾರ್ಥಗಳನ್ನ ಆವಿಷ್ಕಾರ ಮಾಡಬೇಕು ಅಂತ. ಮೇಕ್ ಇನ್ ಇಂಡಿಯಾ ಅದರ ಪೂರ್ಣ ಫಲಿತಾಂಶವನ್ನ ಯಾವಾಗ ಹೊಂದುತ್ತೆ ಅಂದ್ರೆ, ನಾವು ಭಾರತ ದೇಶದಲ್ಲಿ ಇರೋ ನಾವು ವಿಜ್ಞಾನಿಗಳು ಅಥವಾ ಇಂಜಿನಿಯರ್ಗಳು ನಾವೇನಿದೀವಿ ಆವಿಷ್ಕಾರಗಳನ್ನ ಮಾಡಬೇಕು, ಹೊಸ ಹೊಸ ವಸ್ತುಗಳನ್ನ ಅಥವಾ ಪದಾರ್ಥಗಳನ್ನ ತಯಾರಿಸಬೇಕು. ಆ ಪ್ರಾಡಕ್ಟ್ಗಳನ್ನ ತಯಾರಿಸಿದಾಗ ಮಾತ್ರ ನಾವು ವಿಶ್ವ ಮಟ್ಟದಲ್ಲಿ ಈ ತರ ನಮ್ಮ ದೇಶದಿಂದ ಇಷ್ಟು ಪೇಟೆಂಟ್ಗಳಿದೆ ಅಥವಾ ನಮ್ಮ ಇನ್ಸ್ಟಿಟ್ಯೂಟ್ ಇಂದ ಇಷ್ಟು ರಿಸರ್ಚ್ ಜರ್ನಲ್ಗಳಿದೆ ಈ ತರ ಅಂದಾಗ ಮಾತ್ರ ನಾವು ಒಂದು ಸಬಲ ರಾಷ್ಟ ಅಂತ ಬೆಳೆಯಕಾಗತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ, ಬೇರೆ ಯಾವ್ದೋ ರಾಷ್ಟ್ರ ಮಾಡಿದ್ದು, ಬೇರೆ ಯಾವ್ದೋ ದೇಶ ಮಾಡಿದ ಪೇಟೆಂಟ್ ಗಳನ್ನ ಇಟ್ಕೊಂಡು ನಾವು ಮ್ಯಾನುಫ್ಯಾಕ್ಚರ್ ಮಾಡಿ ಅವ್ರಿಗೆ ಮಾರ್ಕೆಟ್ ಜಾಸ್ತಿ ಕೊಡೋಂಗಾಗತ್ತೆ. ಸೊ ನನ್ನ ಅಭಿಪ್ರಾಯದಲ್ಲಿ ಏನಂತಂದ್ರೆ, ನಾವು ಉತ್ಪಾದನೆಯನ್ನ ಮಾತ್ರ ಮಾಡೋದಕ್ಕಿಂತ ಹೆಚ್ಚಾಗಿ ಆವಿಷ್ಕಾರಗಳನ್ನ ಮಾಡೋದ್ರ ಕಡೆ ಗಮನ ಜಾಸ್ತಿ ಕೊಡಬೇಕನ್ನೋದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಪ್ರಭಂಜನ್. ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ ಈಗ ನಂಗೂ ಮಾತಾಡಬೇಕು ಅನಿಸ್ತಾ ಇದೆ. ಓಕೆ, ಹೇಳೇ ಬಿಡ್ಲಾ. ನಾನು 9th ಸ್ಟ್ಯಾಂಡರ್ಡ್ ಇರೋವಾಗ ಒಂದು ಪ್ರಾಜೆಕ್ಟ್ ಮಾಡಿದ್ದೆ. ಆ ಪ್ರಾಜೆಕ್ಟ್ ಏನಂದ್ರೆ, ಅದು ಫುಲ್ ಲೋಕಲ್ ಮೇಕ್ ಇನ್ ಇಂಡಿಯಾ ತರಾನೇ ಇದೆ. ಅದು ಸೆಗಣಿ ಅಂಡ್ ಶೆಲ್ ಆಯಿಲ್. ಶೆಲ್ ಆಯಿಲ್ ಅಂದ್ರೆ ತೆಂಗಿನ ಎಣ್ಣೆ ಅಲ್ಲ, ಈ ತೆಂಗಿನ ಚಿಪ್ಪನ್ನ ಕ್ರೂಡ್ ಡಿಸ್ಟಿಲೇಷನ್ ಮೆಥಡ್ ಯೂಸ್ ಮಾಡಿ ಅದರಿಂದ ಒಂದು ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಆ ಆಯಿಲು ಸೆಗಣಿ ಮತ್ತೆ ಮೆಂತೆ. ಮೆಂತೆ ಸೊಪ್ಪು ಅಂದ್ರೆ ಇಂಗ್ಲಿಷ್ ಅದನ್ನ ಫೆನುಗ್ರಿಕ್ ಅಂತಾರೆ. ಸೊ ಅದ್ಮೂರನ್ನ ಯೂಸ್ ಮಾಡಿ ಒಂದು ಮಸ್ಕಿಟೋ ಮ್ಯಾಟ್ ಅಂತ ಮಾಡಿದ್ದೆ. ಲೈಕ್ ಇಟ್ ಈಸ್ ಯೂಸ್ ಫಾರ್ ರೆಪೆಲಿಂಗ್ ಮಸ್ಕಿಟೋಸ್. ಅದು ಒಂದು ಮೇಕ್ ಇನ್ ಇಂಡಿಯಾದ ಒಂದು ಒಳ್ಳೆ ಪ್ರಾಜೆಕ್ಟ್. ಸೊ ಅದನ್ನ ನಾವು ಪೇಟೆಂಟ್ ಮಾಡಬೇಕು ಅಂತ ಟ್ರೈ ಮಾಡಿದೀನಿ. ನನ್ನ ಫ್ಯೂಚರ್ ಪ್ಲಾನ್ ಅಂದ್ರೆ ಇದನ್ನ ಪೇಟೆಂಟ್ ಮಾಡಿ ಐ ಹ್ಯಾವ್ ಟು ಎಕ್ಸ್ಪ್ಯಾಂಡ್ ದ ಬಿಸ್ನೆಸ್ ಅಂಡ್ ಮೇಕ್ ಮೈ ಕಂಟ್ರಿ ಪ್ರೌಡ್. ಅಂಡ್ ಇವನ್ ಇನ್ನೊಂದು ಪ್ರಾಡಕ್ಟ್ ನ ಆಡ್ ಮಾಡಿದೀನಿ ಅಂದ್ರೆ ಆ್ಯಂಡ್ ಚಾಕ್ ಅಂತ ಅಂತಾರೆ. ಅಂಡ್ ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಅದಕ್ಕೆ ಶೆಲ್ ಆಯಿಲ್. ಇಟ್ ಹ್ಯಾಸ್ ರೆಪಲೆಂಟ್ ಪ್ರಾಪರ್ಟೀಸ್, ಇವನ್ ಆಂಟಿ ಫಂಗಲ್ ಪ್ರಾಪರ್ಟೀಸ್. ಇಟ್ ಈಸ್ ಸ್ಟ್ರಾಂಗ್. ಆಕ್ಚುಲಿ ಒಂದ್ಸಲ ಏನಾಗಿತ್ತು ಅಂದ್ರೆ, ಹೈಸ್ಕೂಲ್ ಅಲ್ಲಿ ನಡೆದಿರೋ ಇನ್ಸಿಡೆಂಟ್, ನನ್ನ ಹಾಸ್ಟೆಲ್ಗೆ ಈ ಆಯಿಲ್ ಅನ್ನ ಎತ್ಕೊಂಡೋಗಿದ್ದೆ. ನಮ್ ಫ್ರೆಂಡ್ ಕೈಗೆ ಒಂದು ಫಂಗಲ್ ಇನ್ಫೆಕ್ಷನ್ ಆಗಿತ್ತು. ನಾವು ತಮಾಷೆಗೆ ಅಂತ ಆಯಿಲ್ ಅವ್ನ ಕೈ ಹಾಕ್ಬಿಟ್ಟಿದ್ವಿ. ಅವನ್ ಕೈ ಸುಟ್ಟೋಗಿದೆ, ಇನ್ನುವರೆಗೂ ಅವನ ಕೈಯಲ್ಲಿ ಬ್ಲಾಕ್ ಮಾರ್ಕ್ ಇದೆ. ಸೊ ಅಲ್ಲೇ ಗೊತ್ತಾಗುತ್ತೆ ಈ ಆಯಿಲ್ಗೆ ಎಷ್ಟು ಸ್ಟ್ರಾಂಗ್ ಆಂಟಿ ಫಂಗಲ್ ಪ್ರಾಪರ್ಟೀಸ್ ಇದೆ ಅಂತ. ಸೊ ಆ ಆಯಿಲು ಆಮೇಲೆ ಸುಣ್ಣ ಅದು ಮಿಕ್ಸ್ ಮಾಡಿ ಆಮೇಲೆ ಜೇಡಿ ಮಣ್ಣು ಅದನ್ನ ಮಿಕ್ಸ್ ಮಾಡಿ ಒಂದು ಚಾಕ್ ಮಾಡಿದ್ವಿ. ಇಟ್ ಕ್ಯಾನ್ ಬಿ ಯೂಸ್ ಆಸ್ ಅ ಸಬ್ಸ್ಟಿಟ್ಯೂಟ್ ಫಾರ್ ಲಕ್ಷ್ಮಣ್ ರೇಖೆ. ಲೈಕ್ ಲಕ್ಷ್ಮಣ್ ರೇಖೆ ಆಕ್ಚುಲಿ ಅದು ಟಾಕ್ಸಿಕ್, ಅದು ತುಂಬಾ. ಸೊ ಅದ್ರ ಸಬ್ಸ್ಟಿಟ್ಯೂಟ್ ಆಗಿ ಇದನ್ನ ಯೂಸ್ ಮಾಡಬಹುದು. ಅಂಡ್ ಮಸ್ಕಿಟೋ ಮ್ಯಾಟ್ ನಾನು ಮಾಡಿದ್ರನ್ನ ಇಟ್ ಕ್ಯಾನ್ ಬಿ ಯೂಸ್ ಸಬ್ಸ್ಟಿಟ್ಯೂಸ್ ಫಾರ್ ಮಾರ್ಟಿನ್ ಅಂಡ್ ಹಿಟ್. ಲೈಕ್ ಒಂದು ನಾನು ರಿಸರ್ಚ್ ಪೇಪರ್ ಓದಿದ್ದೆ, ಅದರಲ್ಲೂ ಹೇಳಿದ್ರು ಇವಾಗ ನಾವು ಒಂದು ಆಲ್ ಔಟ್ ಕಾಯಿಲ್ ಬರ್ನ್ ಮಾಡಿದ್ರೆ ಇಟ್ ಈಸ್ ಈಕ್ವಲೆಂಟ್ ಫಾರ್ ಸ್ಮೋಕಿಂಗ್ 25 ಸಿಗರೇಟ್. ಸ್ಮೋಕಿಂಗ್ 25 ಸಿಗರೇಟ್ಸ್ ಇಸ್ ವೆರಿ ಹಾರ್ಮ್ಫುಲ್. ಸೊ ನನ್ನ ಪ್ರಾಡಕ್ಟ್ ನ ಅದಕ್ಕೆ ರೀಪ್ಲೇಸ್ ಮಾಡಿದ್ರೆ ಅದೊಂದು ಜನಕ್ಕೂ ಒಂದು ಒಳ್ಳೆ ಅಡ್ವಾಂಟೇಜು. ಆಮೇಲೆ ಹಳ್ಳಿಲೂ ಸೊ ಎಂಪ್ಲಾಯ್ಮೆಂಟ್ ಎಲ್ಲ ಜನರೇಟ್ ಆಗುತ್ತೆ, ವಿಚ್ ಇನ್ ಟರ್ನ್ ಇನ್ಕ್ರೀಸಸ್ ದ ಡೆವಲಪ್ಮೆಂಟ್ ಆಫ್ ದ ವಿಲೇಜ್. ಇವಾಗ ಒಂದು ವಿಲೇಜ್ ಅಲ್ಲಿ ಒಂದು ಇಂಡಸ್ಟ್ರಿ ಸೆಟ್ ಮಾಡಿದ್ವಿ ಅಂದ್ರೆ ಅವ್ರಿಗೆಲ್ಲ ಎಂಪ್ಲಾಯ್ಮೆಂಟ್ ಸಿಕ್ಕಾಗ ಅವ್ರ ಮನೆಯವರು ಚೆನ್ನಾಗ್ ಆಗ್ತಾರೆ ಅಂಡ್ ಊರ್ದ ಎಕಾನಮಿ ಪರ್ಟಿಕ್ಯುಲರ್ ಫ್ಯಾಮಿಲಿ ಎಕಾನಮಿ ಇಂಪ್ರೂವ್ ಆಗುತ್ತೆ. ಥ್ಯಾಂಕ್ ಯು. ಈಗ ಹಾಡು ಕೇಳೋಣ ಅಲ್ವಾ. ಪ್ರಭಂಜನ್ ಅವರ ಮೆಚ್ಚಿರುವ ಒಂದು ಚಿತ್ರಗೀತೆ ಕೇಳೋಣ. ಚಿತ್ರ ಕಿರಿಕ್ ಪಾರ್ಟಿ, ಹಾಡಿದ್ದಾರೆ ವಾಸುಕಿ ವೈಭವ್. ಕಾಗದದ ದೋಣಿಯಲ್ಲಿ ನಾ ಕೂರುವಂತ ಹೊತ್ತಾಯಿದೆ ಕಾಣಿಸದ ಹನಿಯೊಂದು ಕಣ್ಣಲ್ಲೇ ಕೂತು ಮುತ್ತಾಯಿದೆ ಹಗುರಾದೀತೇನೋ ನನ್ನೆದೆಯ ಭಾರ ಕಂಡಿದ್ದೇನೋ ತಂಪಾದ ತೀರ ನನ್ನೆಲ್ಲ ಕಲ್ಪನೆ ಮೀರಿ ಇನ್ನೊಂದೇ ವಿಸ್ಮಯ ತೋರಿ ಪುಟ್ಟ ಜೋಳಿಗೆಯ ಬೆನ್ನಲ್ಲಿದೆ ಆಡದಿರೋ ಸಾವಿರ ಪದಗಳ ಮೂಕ ಸೇತುವೆ ಕಣ್ಮುಂದಿದೆ ಈ ಹೆಜ್ಜೆಯ ಗುರುತೆಲ್ಲವ ಅಳಿಸುತ್ತಿರೋ ಮಳೆಗಾಲವೇ ನಾನಿಲ್ಲಯ ಮಡಿಲಲ್ಲಿರೋ ಮರಿಗಾಲಿನ ಮಗುವಾಗುವೆ ಸಾಗಿದ್ದೇನು ಇನ್ನೂ ಉದಾರ ಬಂದಿದ್ದೇನು ನನ್ನ ಬಿಡಾರ ಚಿತ್ರಗೀತೆಗಳು ಎಲ್ಲಾರ್ಗು ಇಷ್ಟ ಆಗುತ್ತೆ ಅಲ್ವಾ? ಗೀತೆ ಕೇಳ್ತಾ ಕೇಳ್ತಾ ಕಾರ್ಯಕ್ರಮ ಮರಿಬಾರ್ದು. ಅಂದ ಹಾಗೆ ಈಗ ಮಾತಾಡಲು ಬರ್ತಿದ್ದಾರೆ ಲಾಮ್ಯಾ. ನಮಸ್ಕಾರ, ನನ್ನ ಹೆಸರು ಲಾಮ್ಯಾ ಹುದಾ. ಮಾನ್ಯ ಪ್ರಧಾನಮಂತ್ರಿಯಾದ ಶ್ರೀ ನರೇಂದ್ರ ಮೋದಿ ಅವರು ಮೇಕ್ ಇನ್ ಇಂಡಿಯಾ ಕುರಿತು ಹೇಳಿದ ಭಾಷಣದ ಸಾರಾಂಶವನ್ನು ಹೇಳಲು ಬಯಸುತ್ತೇನೆ. ಮೇಕ್ ಇನ್ ಇಂಡಿಯಾ ಕೇವಲ ಅಭಿಯಾನವಲ್ಲ, ನಮ್ಮ ಜವಾಬ್ದಾರಿಯಾಗಿದೆ. ಫಸ್ಟ್ ಡೆವಲಪ್ಮೆಂಟ್ ಇಂಡಿಯಾ ಎಂದಾಗಬೇಕು. ಕೌಶಲ್ಯ ಅಭಿವೃದ್ಧಿಗೆ ಪಿಪಿಪಿ ಯೋಜನೆ ಮಾದರಿಯಲ್ಲಿ ಅಭಿಯಾನ ಬೇಕಿದೆ. ಭಾರತದ ಬಡತನ ನಿವಾರಣೆಗೆ ಉದ್ಯೋಗ ನೀಡೋಣ, ಆಗ ಗ್ರಾಹಕರ ಸಂಖ್ಯೆ ಹೆಚ್ಚುತ್ತದೆ. ಮಂಗಳಯಾನ ಯಶಸ್ಸಿನ ನಂತರ ಭಾರತದ ಪ್ರತಿಭೆ ಬಗ್ಗೆ ಯಾರೂ ಎದುರು ಮಾತನಾಡುವುದಿಲ್ಲ. ಉದ್ಯಮಿಗಳೇ, ನಿಮ್ಮ ಬಂಡವಾಳ ನಷ್ಟವಾಗದಂತೆ ಮೇಕ್ ಇನ್ ಇಂಡಿಯಾ ಅಭಿಯಾನ ರೂಪಿಸಲಾಗಿದೆ. ಲುಕ್ ಈಸ್ಟ್ ಅಂಡ್ ಲಿಂಕ್ ವೆಸ್ಟ್ ಪಾಲಿಸಿ ಇನ್ ದ ಕಂಟ್ರಿ ಅಂಡ್ ವಿ ವಿಲ್ ಮೂವ್ ಟುವರ್ಡ್ಸ್ ಇಟ್. ಉದ್ಯಮಿಗಳೇ, ದೇಶ ತೊರೆಯಬೇಡಿ. ಭಾರತದ ಕಂಪನಿಗಳು ಇಲ್ಲೇ ಬೇರೂರಿ ಬಹುರಾಷ್ಟೀಯ ಕಂಪನಿಗಳಾಗಬಹುದು. ಕೊನೆಯದಾಗಿ ಮೇಕ್ ಇನ್ ಇಂಡಿಯಾದ ಧ್ಯೇಯ ವಾಕ್ಯ ಹೇಳಲು ಬಯಸುತ್ತೇನೆ. ಗುಡ್ ಬೈ ರೆಡ್ ಟೇಪ್, ಹೆಲೋ ರೆಡ್ ಕಾರ್ಪೆಟ್. ಧನ್ಯವಾದಗಳು. ಥ್ಯಾಂಕ್ ಯು ಲಾಮ್ಯಾ. ಹಲೋ ಜಗದೀಶ್, ನೀವು ಮಾತಾಡೋಕ್ ರೆಡಿನಾ? ಬನ್ನಿ ಮತ್ತೆ. ಎಲ್ರಿಗೂ ನಮಸ್ಕಾರ, ನಾನು ಜಗದೀಶ್. ನಾನು ಭಾರತದ ಯುವ ಪೀಳಿಗೆಗೆ ಮೇಕ್ ಇನ್ ಇಂಡಿಯಾ ಮೂಲಕ ಲಭ್ಯವಿರುವ ಅವಕಾಶಗಳ ಬಗ್ಗೆ ಮಾತಾಡಲು ಬಯಸುತ್ತೇನೆ. ನಮ್ಮ ಭಾರತದ ಭವಿಷ್ಯ ಯುವಜನತೆಯಲ್ಲಡಗಿದೆ ಎಂಬ ನಂಬಿಕೆ ನಮಗಿದೆ. ಈ ಉದ್ದೇಶದಿಂದಲೇ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಮೇಕ್ ಇನ್ ಇಂಡಿಯಾ ಎಂಬ ವೇದಿಕೆಯನ್ನು ಸ್ಥಾಪಿಸಿದ್ದಾರೆ. ಅಂದರೆ ಪ್ರತಿಯೊಂದು ವಸ್ತುಗಳಿಗೂ ಬೇರೆ ದೇಶಗಳ ಮೇಲೆ ಅವಲಂಬಿಸುವ ಬದಲು ನಮ್ಮ ದೇಶದಲ್ಲಿ ಉತ್ಪನ್ನಗಳನ್ನು ತಯಾರಿಸಿ ಮಾರಬೇಕೆಂಬುದು ಇದರ ಮೂಲ ಉದ್ದೇಶ. ಹಾಗಾಗಿ ನಮ್ಮ ಮುಂದಿನ ಜನರೇಷನ್ ಮೇಕ್ ಇನ್ ಇಂಡಿಯಾಗಾಗಿ ಹೊಸ ಹೊಸ ಕೊಡುಗೆಗಳನ್ನು ನೀಡಬೇಕು. ಉದಾಹರಣೆಗೆ, ಶಿವಮೊಗ್ಗ ಜಿಲ್ಲೆಯ ನಿವೇದಿನ್ ಎಂಬ ಯುವಕ ಅಡಿಕೆಯಿಂದ ಚಾ ತಯಾರಿಸಿ ಇಂದು ರಾಷ್ಟೀಯ ಮಾರುಕಟ್ಟೆಯಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿದ್ದಾರೆ. ನಂತರ ಮಾಡರ್ನ್ ಟೆಕ್ನಾಲಜಿ ಕಡೆ ಬಂದರೆ ಎಲೆಕ್ಟ್ರಾನಿಕ್ಸ್ ಉತ್ಪನ್ನಗಳಿಗೆ ಪ್ರಪಂಚದಾದ್ಯಂತ ಹೆಚ್ಚಿನ ಬೇಡಿಕೆ ಇದೆ. ನಮ್ಮ ದೇಶದ ಜನರು ಹೊಸ ಆವಿಷ್ಕಾರಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇದರಿಂದ ಹೊರ ದೇಶದಲ್ಲಿ ಕೆಲಸ ಮಾಡುವ ಬದಲು ನಮ್ಮ ದೇಶದಲ್ಲೇ ಇದ್ದು ಕೆಲಸ ಮಾಡಲು ಬಯಸುತ್ತಾರೆ. ಇದರಿಂದ ದೇಶದ ಸಿರಿವಂತಿಕೆ ಹೆಚ್ಚುತ್ತದೆ, ದೇಶದ ಜಿಡಿಪಿ ಹೆಚ್ಚುತ್ತದೆ. ಕೊನೆಯದಾಗಿ, ಡಾಕ್ಟರ್ ಅಬ್ದುಲ್ ಕಲಾಂ ರವರ ಮಾತಿನಂತೆ ನಮಗೆಲ್ಲವನ್ನು ನೀಡಿದ ದೇಶಕ್ಕೆ ಉತ್ತಮ ಕೊಡುಗೆಯನ್ನು ನೀಡಬೇಕು. ಅದೇ ಭಾರತೀಯರ ಸಾರ್ಥಕತೆ. ಧನ್ಯವಾದಗಳು. ಧನ್ಯವಾದಗಳು ಜಗದೀಶ್. ಈಗ ಮಾತಾಡ್ತಾರಂತೆ ಭಾರ್ಗವಿ. ನಮಸ್ಕಾರ, ನನ್ನ ಹೆಸರು ಭಾರ್ಗವಿ. ನಾನು ಇಂಜಿನಿಯರಿಂಗ್ ಜೊತೆ ಸಂಸ್ಕೃತ ಭಾಷೆಯಲ್ಲಿ ವಿದ್ವತ್ನ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಈಗ ಏನ್ ಹೇಳಬೇಕು ಅಂತ ಇಷ್ಟಪಡ್ತೀನಿ ಅಂದ್ರೆ, ಟೆಕ್ನಾಲಜಿಯಲ್ಲಿ ಸಂಸ್ಕೃತದ ಮಹತ್ವ ಎಷ್ಟಿದೆ ಅನ್ನೋದು. ಈಗ ಮೇಕ್ ಇನ್ ಇಂಡಿಯಾನಲ್ಲಿ ನಾವು ಟೆಕ್ನಾಲಜಿನ ತುಂಬಾ ಹೆಚ್ಚಿನ ಮಟ್ಟಕ್ಕೆ ವಿಕಸಲು ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ನಮ್ಮ ಭಾಷೆ, ಭಾರತದ ಭಾಷೆಯಾದ ದೇವಭಾಷೆಯಾದ ಸಂಸ್ಕೃತವನ್ನು ನಾವು ಕಲಿತು ಎಲ್ಲರಲ್ಲಿ ಆ ಜ್ಞಾನವನ್ನು ಹಂಚಿದರೆ ಅದು ನಮ್ಮ ಬೆಳವಣಿಗೆಗೆ ಅವಕಾಶ ಮಾಡುತ್ತದೆ. ದೇವಭಾಷೆ, ವೇದ ಭಾಷೆ ಮತ್ತು ಜನನಿ ಭಾಷೆ ಎಂದು ಕರೆಯಲ್ಪಡುವ ಪ್ರಾಚೀನ ಭಾಷೆಯಾದ ಸಂಸ್ಕೃತವು ಕಂಪ್ಯೂಟರ್ ತಂತ್ರಜ್ಞಾನದ ಭಾಷೆ ಎಂದು ಸಾಬೀತಾಗಿದೆ. ಸಹಸ್ರಮಾನದ ಜಗತ್ತಿನಲ್ಲಿ ಸಂಸ್ಕೃತವು ತನ್ನ ಪ್ರಮುಖ ಸ್ಥಾನವನ್ನು ಸಾಬೀತುಪಡಿಸಿದೆ. ಸಂಸ್ಕೃತದ ಬೇರುಗಳು ತಾಂತ್ರಿಕ ಅಂಶ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ವ್ಯಾಪಕವಾಗಿ ಹರಡಿವೆ. ಪ್ಯಾಸ್ಕಲ್, ಫೋರ್ಟ್ರಾನ್, ಸಿ ಪ್ಲಸ್ ಪ್ಲಸ್, ಜಾವಾ ಅಂತಹ ಪ್ರೋಗ್ರಾಮಿಂಗ್ ಭಾಷೆಗಳನ್ನು ಅದೇ ಮೂಲಕ ಮೌಲ್ಯಮಾಪನ ಮಾಡಲಾಗುತ್ತದೆ. ಮಾರುಕಟ್ಟೆಯಿಂದ ರಾಕೆಟ್ ವಿಜ್ಞಾನದವರೆಗೆ ಬಳಸಲಾಗುವ ವಿವಿಧ ತಂತ್ರಗಳು ಸಂಸ್ಕೃತದ ಸುತ್ತ ವಿಕಸನಗೊಂಡಿವೆ. ವಿಜ್ಞಾನ, ಗಣಿತ, ಖಗೋಳಶಾಸ್ತ್ರ, ಜ್ಯೋತಿಷ್ಯ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ರೋಬೋಟ್ ವಿಜ್ಞಾನ ಇತ್ಯಾದಿಗಳನ್ನು ಸಂಸ್ಕೃತದ ಮಹೇಶ್ವರ ಸೂತ್ರಗಳಿಂದ ಪಡೆಯಲಾಗಿದೆ. ಮಹಾನ್ ಸಾಧನೆಗಳಿಂದ ಪರಿಗಣಿಸಲ್ಪಟ್ಟ ಶೂನ್ಯ ಮತ್ತು ಬೈನರಿ ವ್ಯವಸ್ಥೆಯನ್ನು ಆರಂಭದಲ್ಲಿ ಸಂಸ್ಕೃತದಲ್ಲಿ ಆವಿಷ್ಕರಿಸಲಾಗಿದೆ. ಆದರೆ ಪಶ್ಚಿಮವು ಅವುಗಳನ್ನು ಮರು ಆವಿಷ್ಕರಿಸಿ ಸಾವಿರ ವರ್ಷಗಳ ಹಿಂದೆ ಅದನ್ನು ನೆನಪಿಸಿಕೊಳ್ಳುವುದು ಹೆಮ್ಮೆಯ ಕ್ಷಣವಾಗಿದೆ. ಇಂದಿನ ಪೀಳಿಗೆಯು ಅದರ ಮೌಲ್ಯವನ್ನು ಅತ್ಯುತ್ತಮವಾಗಿ ಅರ್ಥ ಮಾಡಿಕೊಳ್ಳುವ ಅವಶ್ಯಕತೆಯಿದೆ. ಧನ್ಯವಾದಗಳು. ಥ್ಯಾಂಕ್ ಯು ಭಾರ್ಗವಿ. ಆಶೀಶ್ ಕೂಡ ತಮ್ಮ ಅನಿಸಿಕೆಗಳನ್ನು ಹಂಚಲಿಕ್ಕೆ ಸಿದ್ಧರಾಗಿದ್ದಾರೆ. ಕೇಳೋಣ ಅಂತೆ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಆಶೀಶ್. ಇವತ್ತು ನಾನು ಮೇಕ್ ಇನ್ ಇಂಡಿಯಾ ಬಗ್ಗೆ ನನ್ನ ಅಭಿಪ್ರಾಯವನ್ನು ಕೊಡಲು ಇಷ್ಟಪಡ್ತೀನಿ. ಮೇಕ್ ಇನ್ ಇಂಡಿಯಾ ಅಂತ ಪದ ಹೇಳಿದ ತಕ್ಷಣ ನಮಗೆ ಬರೋದು ಇಂಡಸ್ಟ್ರಿಯಲೈಸೇಷನ್ ಅಥವಾ ಜಾಗತೀಕರಣ. ಇತ್ತೀಚೆಗೆ ನಾವು ನೋಡ್ತಿದೀವಿ, ನಾವು GDPಯಲ್ಲಿ ರೈಸ್ ಆಗ್ತಿದೀವಿ, ನಾವು ಮ್ಯಾಥಮೆಟಿಕ್ಸ್ ಅಲ್ಲಿ ಜೀರೋನ್ನು ಇನ್ವೆಂಟ್ ಮಾಡಿದೀವಿ, ಮತ್ತೆ ಚರಣ್ ಹೇಳಿದಂತೆ ಆಯುರ್ವೇದವನ್ನು ಮಾಡಿದ್ದೇವೆ. ಮಾಡರ್ನೈಸೇಷನ್ ಆಗಿ ಬ್ರಿಟಿಷರಿಂದ ನಾವು ಹೊಸ ಪದಾರ್ಥವನ್ನು ಹುಡುಕೋದ್ ಬದಲು ನಾವೇ ನಮ್ಮ ಭಾರತದಲ್ಲಿ ಇರುವ ರಿಸೋರ್ಸಸ್ ಅನ್ನು ಯುಟಿಲೈಸ್ ಮಾಡಿ ಹೆಚ್ಚಾಗಿ GDP ತರಿಸಲು ಪ್ರಯತ್ನಿಸಬೇಕು. ನಾನು ನನ್ನ ಪ್ರಾಜೆಕ್ಟ್ ಆಗಿ ಕೃಷಿ ಇನ್ಸ್ಪೈರ್ ಅಂತೂ ಮಾಡಿದ್ದೆ. ಆ ಕೃಷಿ ಇನ್ಸ್ಪೈರ್ ಪ್ರಾಜೆಕ್ಟ್ ಅಲ್ಲಿ ಏನಂದರೆ, ನಾವು ಇಂಡಸ್ಟ್ರೀಸ್ ರಿಲೀಸ್ ಮಾಡುವಂತಹ ನೀರನ್ನು ಪ್ಯೂರಿಫೈ ಮಾಡುವಂತಹ ಮೆಥಡ್ ಕಂಡಿದ್ವಿ. ಅದರಲ್ಲಿ ವಿ ಯುಟಿಲೈಸ್ಡ್ ಆಲ್ಗೆ, ವಿಚ್ ಇಸ್ ಬೇಸಿಕ್ಲಿ ಫೌಂಡ್ ಇನ್ ಇಂಡಿಯಾ. ಈ ಬಿಸ್ನೆಸ್ ಇಂದ ರೈತರಿಗೂ ಸಹಾಯವಾಗುತ್ತೆ ಮತ್ತು ಇಂಡಿಯಾ GDP ಬೆಳೆಸಲು ಉತ್ಪಾದ ಮಾಡುತ್ತೆ. ಹಾಗಾಗಿ ನಾನು ಏನ್ ಹೇಳ ಇಷ್ಟಪಡ್ತೇನೆ ಅಂದರೆ, ನಮ್ಮ ಭಾರತದಲ್ಲಿ ಹುಡುಕಿ ನಾವೇ ಉತ್ಪಾದಿಸಬೇಕು, ಇಲ್ಲದಿದ್ದರೆ ವೆಸ್ಟರ್ನ್ ಕಲ್ಚರ್ ಅಡಾಪ್ಟ್ ಮಾಡಿ ನಾವು ನಮ್ಮ ಭಾರತದ ಐಡೆಂಟಿಟಿಯನ್ನು ಕಳೆದುಕೊಳ್ಳುತ್ತೇವೆ ಎಂದು ಇಷ್ಟಪಡ್ತೇನೆ. ಈಗ ಭಾರ್ಗವಿ ಅವರು ಮೆಚ್ಚಿರುವ ಒಂದು ಚಿತ್ರಗೀತೆ ಕೇಳೋಣ. ಚಿತ್ರ ಅಮೃತ ವರ್ಷಿಣಿ, ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ. ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ, ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ಹೃದಯದ ತಾಳದಲ್ಲಿ ಮೌನವೇ ರಾಗವು ಉಸಿರೇ ಭಾವವು ನಿನ್ನ ಈ ನಗೆಯ ಸವಿಶ್ರುತಿಯಲ್ಲಿ ಹೋ, ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ. ನಿನ್ನ ಹಾಡಲಿ ಕುಣಿಸಿರುವೆ ಮನ ಮನ ನಗೋತರ ಕಣ್ಣಂಚಲೆ ನಗಿಸಿರುವೆ ಮನವೇ ಕೊಲವೇ ನಿನ್ನ ನಲಿವುದೇ ವರವಿನ್ನು ತನ ನಲಿವೇ ಒಲವೇ ನಿನ್ನ ಗೆಲುವುದೇ ಬಲವಿನ್ನು ತನ ನನ್ನ ಎದೆಯೊಳಗಿನ ಸ್ವರ ನುಡಿಸುವ ಕೈಗಳೇ ನಿನದು ನಿನ್ನ ಕೈಗಳ ಜೊತೆ ಕೈ ಸೇರಿಸಿ ಜಗವ ಕೊಳ್ಳು ಮನಸ್ಸು ನನದು ನೀ ಸುಂದರ ನೀ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ